ಸಚಿವ ಡಾ ಎಲ್ ಮುರುಗನ್. ವಿಶ್ವ ಪಾರ್ಶ್ವವಾಯು ದಿನ, ಆರೋಗ್ಯ ಜಾಗೃತಿಗೆ ಸಚಿವ ಡಾ ಕೆ ಸುಧಾಕರ್ ಕರೆ. ಹಾನಗಲ್ ಸಿಂಧಗಿ ವಿಧಾನಸಭಾ ಉಪಚುನಾವಣೆ ಬಿರುಸುಗೊಂಡ ಪ್ರಚಾರ. ಮತ್ತು ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವ, ಸಾವಿರಾರು ಭಕ್ತರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ತಾಲೂಕು ಅತ್ತೂರು ಗ್ರಾಮದ ವಾಟೇರಿರ ಪೊನ್ನಪ್ಪ ಅವರ ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ಬಿತ್ತರಿಸಿದ್ವಿ. ಪೊನ್ನಪ್ಪನವರು ಕೃಷಿಕರು, ಹಾಗೆ ಹಂದಿ ಸಾಕಾಣಿಕೆಯಲ್ಲಿ ವಿಶೇಷವಾದ ಅನುಭವ ಇದೆ ಅಂತ ಅನ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಗೊತ್ತಾಯ್ತು. ಪೊನ್ನಪ್ಪನವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಓದಿದ್ದು ತಾವು? ನಾನು ಪಿಯುಸಿ ಡಿಸ್ಕಂಟಿನ್ಯೂ ಮಾಡಿದೀನಿ ಸರ್. ಹಾ ಹಾ, ಎಷ್ಟು ಎಕರೆ ತೋಟ ಇದೆ, ಏನೇನ್ ಬೆಳೆ ಮಾಡ್ತೀರಿ ಹೇಳಿ? 20 ತೋಟ ಇದೆ ಸರ್. ಹಾ ಹಾ, ಏನೇನ್ ಬೆಳೆ ಇದೆ? ಕಾಫಿ, ಪೆಪ್ಪರ್, ಸ್ವಲ್ಪ ಫ್ರೂಟ್ಸ್ ಅದಿದೆಲ್ಲ ಇದೆ ಸರ್. ಎಂತೆಂತ ಫ್ರೂಟ್ಸ್ ಇದೆ? ಮ್ಯಾಂಗೋಸ್ಟೀನ್, ರಂಬುಟಾನ್, ತೆಂಗಿನಕಾಯಿ ಇದೆ. ಓಹೋ, ಮ್ಯಾಂಗೋಸ್ಟೀನ್ ಎಷ್ಟಿದೆ? 10 ಮರ ಎಲ್ಲ ಇರ್ಬೋದು ಸರ್. ಹೌದಾ? ಅದೇ, ಅದು ಈಲ್ಡ್ ಬಂದಿಲ್ಲ ಹಾಗೆ. ಇನ್ನು ಫಸಲು ಬರಬೇಕು. ಬರ್ಬೇಕು. ರಾಂಬುಟಾನ್? ರಂಬುಟಾನ್ ಇದೆ ಸರ್, ಒಂದು 10 ಗಿಡ. ಅದು ಫಸಲು ಬರ್ಬೇಕಾ? ಅದು ಈ ವರ್ಷದಿಂದ ಒಂದೊಂದು ಸ್ಟಾರ್ಟ್ ಆಗಿದೆ. ಎಗ್ ಫ್ರೂಟ್, ಬಟರ್ ಫ್ರೂಟ್ ಇರ್ಬೇಕಲ್ವಾ? ಇದೆ ಇದೆ ಸರ್. ತೋಟದಲ್ಲೇ ಹಾಕೊಂಡಿದ್ದೀರಲ್ವಾ? ಹೌದೌದು ಸರ್. ಮತ್ತೆ ಸಪೋಟ, ಮನೆ ಬಳಕೆಗೆ ಬಾಳೆ, ಕಿತ್ತಳೆ, ಬಾಳೆನೂ ಇರ್ಬೇಕು, ಕಿತ್ತಳೆನೂ ಇರ್ಬೇಕಲ್ವಾ? ಇದೆ ಇದೆ ಸರ್. ದನಕರುಗಳು ಇದಾವ? ಇದೆ ಸರ್, ಹಸುಗಳಿದೆ. ಎಷ್ಟಿದಾವೆ? ಒಂದು 4 ಇದೆ ಸರ್. ಓಹೋ, ಹಾಲನ್ನು ನಿಮ್ಮ ಮನೆ ಬಳಕೆಗಾಗಿ ಮಾರಾಟನೂ ಮಾಡ್ತೀರಾ? ಮಾರಾಟ ಇಲ್ಲ ಸರ್, ಮನೆ ಬಳಕೆಗಾಗಿ. ಓಹೋ, ಹಂದಿಗಳನ್ನ ಎಷ್ಟು ವರ್ಷಗಳಿಂದ ಸಾಕ್ತಿದ್ರಿ? 4 ಆಯ್ತು ಸರ್ ಈಗ. ಓಹೋ, ಹೇಗೆ ನಿಮಗೆ ಈ ವಿಚಾರ ಹೊಳಿತು, ಯಾಕಾಗಿ ಶುರು ಮಾಡ್ಕೊಂಡ್ರಿ? ನಾನು ಸಣ್ಣಿಂದನೇ ಆಕಾಶವಾಣಿ ಅಗ್ರಿಕಲ್ಚರ್ ಇದನ್ನ ನೋಡಿ ಅದರಿಂದ ಇದಾಯ್ತು ಸರ್. ಓಹೋ, ಈಗ 4 ವರ್ಷದ ಹಿಂದೆ ಎಷ್ಟು ಹಂದಿಗಳಿಂದ ಶುರುವಾಯ್ತು ನಿಮ್ಮ ಈ ಕೆಲಸ? ನಾನೊಂದು 60 ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಹೋ, ಈಗ? ಈಗ 450-500 ಇದೆ ಸರ್. ಓಹೋ, ಅಂದ್ರೆ ಎಲ್ಲ ಮಾಂಸದ ಉದ್ದೇಶಕ್ಕಾಗಿ ಸಾಕ್ತಿದ್ದೀರಾ ಅಥವಾ ಮರಿ ಮಾಡಿ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಕ್ತಿದ್ದೀರಾ? ಎರಡೂ ಇದೆ ಸರ್ ನನ್ನ ಹತ್ರ. ಬ್ರೀಡಿಂಗ್ ಇದೆ, ಮಾಂಸಕ್ಕೂ ಕೊಡ್ತೀನಿ ಸರ್. ನಂದೇ ಒಂದು ಔಟ್ಲೆಟ್ ಹಾಕಿದೀನಿ ಸರ್ ಈಗ. ಹೌದ್ರಾ? ಗೋಣಿಕೊಪ್ಪದಲ್ಲಿ ಅತ್ತೂರು ಫ್ರೆಶ್ ಫಾರ್ಮ್ ಪಾರ್ಕ್ ಅಂತ. ಒಂದೇ ಸಾರಿಗೆ 60 ಇಷ್ಟೊಂದು ಹಂದಿಗಳನ್ನ ಹೆಚ್ಚಿಸಿಕೊಂಡ್ರಲ್ಲ, ಹೇಗೆ ನಿಮ್ಗೆ ಅದ್ರ ಬಗ್ಗೆ ಒಲವು ಬಂತು ಅಥವಾ ಹಿಡಿತ ಸಿಕ್ತು? ಮೊದ್ಲು ಸ್ವಲ್ಪ ಕಷ್ಟ ಇತ್ತು ಸರ್, ಈಗ ಎಲ್ಲ ತೊಂದ್ರೆ ಇಲ್ಲ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇತ್ತು ನನಗೆ ಮೊದ್ಲು, ಎಲ್ಲ ಕಮ್ಮಿಯಲ್ಲಿ ತಗೊಂಡು ಹೋಗ್ತಾ ಇದ್ರು. ಸಣ್ಣದಾಗಿ ಮಾಡಿದಾಗ ತೊಂದರೆ ಆಗುದಿಲ್ಲ, ಲಾರ್ಜ್ ಸ್ಕೇಲ್ ಅಲ್ಲಿ ಕಷ್ಟ ಮಾರ್ಕೆಟಿಂಗ್. ಈಗ ನಮ್ದೇ ಔಟ್ಲೆಟ್ ಆದಾಗ ಆಗ್ತಾ ಇದೆ ಈಗ. ಈ 2 ವರ್ಷಗಳಲ್ಲಿ ಕೊರೋನಾ ಬಂದಿದ್ರಿಂದ, ಲಾಕ್ಡೌನ್, ಮತ್ತೊಂದು ಮಗದೊಂದು ನಿರ್ಬಂಧಗಳಾದಿದ್ರಿಂದ ಎಷ್ಟೋ ಜನ ಹೇಳ್ತಾರೆ ಮಾರಾಟದ ಸಮಸ್ಯೆ ಆಯ್ತು, ಹಂದಿದಲ್ದಲ್ಲ ಇನ್ನು ಬೇರೆ ಬೇರೆದಂತ. ನಿಮಗೆ ಆದ ಅನುಭವ? ಸೊ ಅಷ್ಟು ಲಾಕ್ ಡೌನ್ ಅಲ್ಲಿ ನನಗೆ ತೊಂದ್ರೆ ಏನಾಗಿಲ್ಲ. ಆಗ ಜನರು ಅವರವರೇ ಬಂದು ತಗೊಂಡೋಗ್ತಾ ಇದ್ರು. ಈ ವರ್ಷ ಸೇಲೆ ಮಾಡಿಲ್ಲ, ಒಂದ್ ವರ್ಷ ಹಾಗೇನೆ ಆಗ್ಬಿಡ್ತು. ಹಾಗೆ ಫುಡ್ನು ಜಾಸ್ತಿ ಖರ್ಚಾಗ್ತಾ ಬಂತು, ಹೋಟೆಲ್ ವೇಸ್ಟ್ ಏನ್ ಸಿಗ್ತಾ ಇರ್ಲಿಲ್ಲ, ಅದರಿಂದ ಸ್ವಲ್ಪ ತೊಂದರೆ ಆಯ್ತು. ಈಗ ಮೊದಲ ವರ್ಷ ಬಹಳ ನಿರ್ಬಂಧ ಇದ್ದು ಲಾಕ್ಡೌನ್ ಹಿನ್ನೆಲೆಯಲ್ಲಿ, ಈ ವರ್ಷ ಅಂತೇನು ತುಂಬಾ ನಿರ್ಬಂಧ ಆಗ್ಲಿಲ್ಲ? ನಿರ್ಬಂಧ ಆಗದಿದ್ರು ಸೇಲ್ಸ್ ಕಡಿಮೆ ಇತ್ತು ಸರ್. ಬೈಯರ್ಸ್ ಕಮ್ಮಿಲಿ ಕೇಳ್ತಾ ಇದ್ರು, ಅದರಿಂದ ಒಂದ್ ವರ್ಷ ಆಗಿನೇ ಈಗ ಸ್ವಲ್ಪ ಸೇಲ್ಸ್ ಮಾಡ್ತಾ ಇದೀನಿ ಸರ್. ನಂದೇ ಇದ್ರಲ್ಲಿ ಈಗ ಪಿಕಪ್ ಆಗ್ತಾ ಇದೆ. ಹೌದು ಸರ್. ಅಂದ್ರೆ ಮಾರಾಟ ಆಗ್ಲಿಲ್ಲದ್ರು ಹಂದಿಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ರಿ, ಅದರ ಫಲ ಈಗ ಸಿಗ್ತಾ ಇದೆ. ಹೌದೌದು, ಮರಿಗಳು ಸೇಲ್ ಮಾಡ್ತಾ ಇದ್ದೆ ಸರ್. ಮರಿಗಳು ಯಾವಾಗ್ಲೂ ಮಾರಾಟ ಆಗ್ತಿರ್ತಾವಲ್ವಾ? ಒಂದು ಎರಡು ಒಂದು ಎರಡು ತಗೊಂಡೋಗ್ತಾರೆ, ಜೊತೆಗೆ ಕೆಲವೊಬ್ರು ಐದು ಹತ್ತು ತಗೊಂಡೋಗ್ತಾರಲ್ವಾ? ಏನ್ ಬೆಲೆ ಇದೆ ಸಾಮಾನ್ಯವಾಗಿ ನೀವು ಮಾರಾಟ ಮಾಡೋದು ಮರಿಗೆ? 4000 ಇದೆ ಸರ್ ಈಗ. ಅದ್ರಲ್ಲಿ ನೋಡಿ ಸ್ವಲ್ಪ ಆ ಕಡೆ ಕಡಿಮೆ ಮಾಡೋದು ಉಂಟು ಸರ್. ಯಾವ ತಳಿ ಹಂದಿನ ಸಾಕ್ತಿರಿ ತಾವು? ಡ್ಯೂರಾಕ್ ಮತ್ತೆ ಯಾರ್ಕ್ಷೈರ್ ಸರ್. ಡ್ಯೂರಾಕ್ ಮತ್ತೆ ಬಂದಿದೆ ಅಂತ ಹೇಳ್ತಿದ್ರೆ ನೋಡ್ಬೇಕು ಸರ್ ಈಗ. ಈ ಎರಡು ತಳಿಗಳು ನಿಮ್ಮಲ್ಲಿ ಚೆನ್ನಾಗಿ ಹೊಂದ್ಕೊಳ್ತವೆ? ಹೌದು ಸರ್, ಚೆನ್ನಾಗಿದೆ. ಮಾಂಸದ ಒಂದು ಬಳಕೆ ದೃಷ್ಟಿಯಲ್ಲಿ ನೋಡೋದಾದ್ರೆ ಗ್ರಾಹಕರು ಯಾವ ತಳಿಯ ಮಾಂಸವನ್ನು ಇಷ್ಟಪಡ್ತಾರೆ? ನಾನು ಆಕ್ಚುಲಿ 100 kg ಎಲ್ಲ ಕಟಿಂಗ್ ಮಾಡಿಸ್ತೀನಿ ಸರ್. ಎರಡೂ ಒಂದೇ, ಅದರಲ್ಲಿ ಏನು ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ ಸರ್ ನನಗೆ. ಓ, ಆ ತರ ಏನು ವ್ಯತ್ಯಾಸ ಕಾಣೋದಿಲ್ಲ. ದೊಡ್ಡದಾದ್ರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ, ಇದರಲ್ಲಿ ಅಷ್ಟೇನಿಲ್ಲ. ಓಹೋ. ಎಷ್ಟು ತಿಂಗಳ ಹಂದಿಗಳನ್ನ ನೀವು ಕತ್ತರಿಸ್ತೀರಿ ಮಾಂಸಕ್ಕಾಗಿ ಸಿದ್ಧಪಡಿಸಿಕೊಳ್ತೀರಿ? 12 months ಸರ್. ಓಹೋ, 12 ತಿಂಗಳು ಆಗಿರ್ಲೇಬೇಕಾ? ಒಂದು ತಿಂಗಳಿಗೆ 10 kg ಬೆಳೀತದೆ ಸರ್ ಹಂದಿ. ಓಹೋ, ಆ ತರ ನೋಡಿ 100 kg ಇದು ಮಾಡ್ತೀನಿ. 12 ತಿಂಗಳ ನಂತರ ಆದ್ರೆ ಕೊಬ್ಬು ಹೆಚ್ಚಾಗ್ತದೆ, ಮತ್ತೆ ಸಾಕೋದು ದುಬಾರಿ ಆಗ್ತದ? ದುಬಾರಿ ಏನಾಗೋದಿಲ್ಲ ಸರ್, ನಮ್ಮ ಇಲ್ಲಿ ಗೂಡು ಸಾಲತೆ ಆಗ್ತದೆ, ಮರಿಗಳು ಜಾಸ್ತಿ ಆಗ್ಬಿಡ್ತದೆ. 100-120 kg ಬಂದ ತಕ್ಷಣ ಕಟಾವು ಮಾಡ್ಬಿಡ್ತೀರಿ? ನಂತರ ಉಳಿಸಿಕೊಂಡ್ರು ತೊಂದ್ರೆ ಇಲ್ಲ ಅಲ್ವಾ? ತೊಂದ್ರೆ ಏನಿಲ್ಲ, ಈ ವರ್ಷ ನನಗೆ ಅದೇ ಆಗಿತ್ತು ಸರ್, ಒಂದ್ ವರ್ಷ ಜಾಸ್ತಿ ಆಯ್ತು ಸರ್. ಓಹೋ, 2 ವರ್ಷ ಅಥವಾ 3 ವರ್ಷ ತನಕ ನಾವು ಸಾಕೋಬಹುದ ಹಂದಿಗಳನ್ನ? ಸಾಕ್ಬೋದು ಸರ್, ನಾವು ಅಷ್ಟು ಸಾಕೋದಿಲ್ಲ, ಮೇಲೆಲ್ಲ ನಾವು ಇಟ್ಕೊಂಡಿರ್ತೀವಿ 2 ವರ್ಷ ಅಲ್ಲ. ಕ್ರಾಸಿಂಗ್ಗೆ. ಆದ್ರೆ ಹೆಣ್ಣು ಹಂದಿಗಳನ್ನ 1 ವರ್ಷ ಆಚೀಚೆ ಬಳಕೆ ಮಾಡ್ತಾರೆ ಅಲ್ವಾ? ಬ್ರೀಡಿಂಗ್ ಒಂದೂವರೆ ವರ್ಷ ಎಲ್ಲ ಇರುತ್ತೆ. ಮಾಂಸದು 1 ವರ್ಷಕ್ಕೆ ಇದು ಮಾಡ್ತೀವಿ. 10 KVK ಫಾರಂ ಹತ್ರನೇ ನಿಮ್ದು ಹಂದಿ ಸಾಕಾಣಿಕೆಯ ವ್ಯವಸ್ಥೆ ಮಾಡ್ಕೊಂಡಿದೀರಾ? ಹೌದು ಸರ್, ಒಂದೇ ಬೇಲಿ ಸರ್. 450-500 ಹಂದಿಗಳನ್ನ ನೀವು ಸಾಕ್ಲಿಕ್ಕೆ ಅದಕ್ಕೆ ಗೂಡು ಅಥವಾ ಕಟ್ಟಡ ಅಥವಾ ಸಾಕಾಣಿಕೆ ವ್ಯವಸ್ಥೆ, ಆಹಾರ, ಸಾಕುವ ಜನ ಮತ್ತಿತರೆ ವಿಚಾರಗಳಿಗೆ ಹಣ ತಿಂಗಳಿಗೆ ಎಷ್ಟು ವೆಚ್ಚ ಆಗ್ತಾ ಇದೆ, ಅಥವಾ ಇದಕ್ಕೆಲ್ಲ ಎಷ್ಟು ಹಣವನ್ನ ವ್ಯಯ ಮಾಡಿದಿರಿ, ಏನೇನು ಖರ್ಚು ವೆಚ್ಚಗಳು ಹೇಳಿ. ಖರ್ಚಿ ನನಗೆ ಒಂದು ದಿವಸಕ್ಕೆ 7,500 ಬರುತ್ತೆ ಸರ್, ಲೇಬರ್ ಎಲ್ಲ ಸೇರಿ. ಅದಕ್ಕೆ ಆಹಾರ ಕೊಡೋದೆಲ್ಲ ಸೇರಿ? ಹೌದು ಸರ್. ಅದಕ್ಕೆ ಕಟ್ಟಡ ಮತ್ತೊಂದು ಬಾಯ್ಲರ್ ಇದೆ ಸರ್, ನನಗೆ ಬಾಯ್ಲರ್ ಅಲ್ಲಿ ಬೇಯಿಸಿ ಅಡಿಗೆ ಇದು ಮಾಡಿ ಕೊಡ್ತೀನಿ. ಓಹೋ, ದೊಡ್ಡ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಲ್ವಾ? ತೌಡು ನುಚ್ಚಿ ಹುಣಸೂರಿಂದ ಸಿಗುತ್ತೆ ಸರ್, ಅಲ್ಲಿಂದ ತರ್ತೀನಿ. ಮತ್ತೆ ಈಗ ಹೋಟೆಲ್ದು ಕಲ್ಯಾಣ ಮಂಟಪದ್ದು ಸಾಮಾನ್ಯವಾಗಿ ಜನ ತಂದು ಕೊಡೋದಿದೆ, ನೀವೇನ್ ಮಾಡ್ತೀರಿ ಇಷ್ಟೊಂದು ಹಂದಿಗಳಿಗೆ? ರಿಸಾರ್ಟ್ ಅಂತ ರಾಜಪೇಟೆಯಲ್ಲಿ ಇದೆ, ಅಲ್ಲಿಂದ ತರ್ತೀನಿ 2 ದಿವಸಕ್ಕೆ ಒಂದ್ಸತಿ. ಮತ್ತೆ ಇಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ರಾಜಪೇಟೆಯಲ್ಲಿ, ಅಲ್ಲಿಂದ ತರ್ತೀನಿ. ಹಾಸ್ಟೆಲ್ದು ಸಿಗುತ್ತೆ? ಅಷ್ಟೇ ತರೋದು. ಸಾಕಾಗುತ್ತಾ? ಸಾಲದಿಲ್ಲ ಸರ್, 2 ದಿವಸಕ್ಕೆ ಒಂದ್ಸತಿ ಹೋಗ್ತೀನಿ, 1 ದಿವಸ ಅದಾಗ್ತೀನಿ, 1 ದಿವಸ ಕುಕ್ ಮಾಡಿ ಹಾಕ್ತೀನಿ. ಮತ್ತೆ ಹಸಿ ಮೇವು ಹುಲ್ಲು ಈ ತರದ್ದು ಅದಾಗ್ತೀವಿ ಸರ್, ಹುಲ್ಲು ಮುರುಕು ಸೊಪ್ಪು ಅದು ರೆಗ್ಯುಲರ್ ಆಗ್ತೀವಿ ಸರ್. ನಿಮ್ ತೋಟದಲ್ಲಿ ಅದನ್ನ ಬೆಳ್ಕೊಂಡಿದ್ದೀರಿ ಅಲ್ವಾ? ಹೌದೌದು ಸರ್. ಎಂತೆಂತದ್ದು ಹಾಕ್ತೀರಿ, ಹುಲ್ಲು ಎಲೆ ಸೊಪ್ಪು ಈ ತರ? ಮುರುಕು ಸೊಪ್ಪೆ ಜಾಸ್ತಿ ಹಾಕೋದು ಸರ್ ನಾನು. ಇಷ್ಟಪಡ್ತೀನಂತ? ಅದು ಡೈಜೆಷನ್ ಗೆಲ್ಲ ಒಳ್ಳೇದು ಸರ್ ಕೊಟ್ರೆ. ಓಹೋ, ಎಷ್ಟು ಜನ ಕಾರ್ಮಿಕರಿದ್ದಾರೆ? 2 ಇದ್ದಾರೆ ಸರ್. ಅದಕ್ಕೆ ಸಾಕಾಗುತ್ತಾ? ಸಾಕು ಸರ್, ಪೈಪ್ ಲೈನ್ ಎಲ್ಲ ಇದೆ. ಓಹೋ, ಫುಡ್ ಹಾಕೋದು ಒಂದೇ ಕಷ್ಟ ಸರ್, ಬಾಕಿ ಏನ್ ತೊಂದ್ರೆ ಇಲ್ಲ ಸರ್. ಅದನ್ನ ಕ್ಲೀನ್ ಮಾಡ್ಲಿಕ್ಕೂ ವ್ಯವಸ್ಥೆ ಮಾಡ್ಕೊಂಡು ಅಂಡರ್ಗ್ರೌಂಡ್ ಪೈಪ್ ಹಾಕಿದೀನಿ ಸರ್. ಅಲ್ಲಲ್ಲಿ ವಾಲ್ ಕೊಟ್ಕೊಂಡಿದೀರಾ? ಹೌದು ಸರ್. ಮತ್ತೆ ಪ್ರೆಷರ್ ನಲ್ಲಿ ಪೈಪ್ ನಲ್ಲಿ ನೀರ್ ಬರುತ್ತೆ? ಬೋರ್ವೆಲ್ ಇದೆ ಸರ್, ಬೋರ್ವೆಲ್ ಇಂದ ಡೈರೆಕ್ಟ್ ಇದೆ. ಓಹೋ, ದಿನದಲ್ಲಿ ಒಂದು ಸಾರಿ ಕ್ಲೀನ್ ಮಾಡ್ಕೊಂತೀರಾ ಅಥವಾ 2 ಸಾರಿ ಮಾಡ್ತೀರಾ? 2 ಸತಿ ಮಾಡ್ತೀವಿ ದಿವಸಕ್ಕೆ. ಅದೆಲ್ಲದೂ ಮಧ್ಯಾಹ್ನ ಅದೆಲ್ಲದೂ ಒಂದ್ ಕಡೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಅದನ್ನ ತೋಟಕ್ಕೆ ಉಪಯೋಗಿಸ್ಕೊಳ್ಳೋದು ಅಥವಾ ಏನ್ ಮಾಡ್ತೀರಿ? ಇಷ್ಟು ವರ್ಷ ತೋಟಕ್ಕೆ ಟ್ರ್ಯಾಕ್ಟರ್ ಅಲ್ಲಿ ತಗೊಂಡೋಗ್ತಿದ್ದೆ ಸರ್, ಈಗ ಡೈರೆಕ್ಟ್ ಸ್ಲರಿಪ್ ಹಾಕ್ಬೇಕು ಅಂತ ಇದ್ದೀನಿ ಸರ್. ಡೈರೆಕ್ಟ್ ತೋಟಕ್ಕೆ ಹೋಗೋದೆ? ಹೌದು, ತೋಟಕ್ಕೆ ಹಾಕೋದ್ರಿಂದ ಅನುಕೂಲನೇ ಅಲ್ವಾ? ಒಳ್ಳೇದು ಸರ್, ಬಿಲ್ಡಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಹೌದು, ಗಿಡಗಳು ಚೆನ್ನಾಗಿ ಬರ್ತವೆ, ಇಳುವರಿನೂ ಉತ್ತಮವಾಗಿ ಸಿಗ್ತದೆ. ದಿನಕ್ಕೆ ಎಷ್ಟು ಸಾರಿ ಆಹಾರ ಕೊಡ್ತೀರಿ? 1 ಸಾರಿ 2 ಸಾರಿ 3 ಸಾರಿ? 2 ಸತಿ ಕೊಡ್ತೀನಿ ಸರ್, ಬೆಳಿಗ್ಗೆ ಮಧ್ಯಾಹ್ನ. ಓಹೋ, ಅಂದ್ರೆ ಹೊಟ್ಟೆ ತುಂಬಾ ಕೊಡ್ತೀರಾ ಅಥವಾ ಹೇಗೆ? ಹೊಟ್ಟೆ ತುಂಬಾ ಕೊಡ್ಬೇಕು ಸರ್, ಇಲ್ಲಾಂದ್ರೆ ವೀಕ್ ಆಗ್ಬಿಡುತ್ತೆ. ಕೂಗಾಡ್ತಾವಲ್ವ ಮಿಕ್ಸರ್ ಇದೆಲ್ಲ ಕೊಡ್ಬೇಕು ಸರ್. ವಿಟಮಿನ್ ಟಾನಿಕ್. ಹಂದಿ ಸಾಕೋದ್ಕಿಂತ ಮುಂಚಿತವಾಗಿ ಏನಾದ್ರೂ ತರಬೇತಿ ತೆಗೆದುಕೊಂಡ್ರೆ? ಇಲ್ಲ ಇಲ್ಲ ಸರ್, ನಾನೇ ಹಾಗೇನೆ. ಸುಮಾರು ಸಾಯದೆಲ್ಲ ಇತ್ತು ಸರ್, ಆಮೇಲೆ ಈಗ ಎಲ್ಲ ತೊಂದ್ರೆ ಏನಿಲ್ಲ. ಮೊದ್ಲು ಲೇಬರ್ ಪ್ರಾಬ್ಲಮ್ ಇತ್ತು ಸರ್ ನನಗೆ, ಈಗ ಕಾಲುಗಳು ಪರವಾಗಿಲ್ಲ. ಮನೆಯವರು ಸಹ ಇದರಲ್ಲಿ ಭಾಗವಹಿಸ್ಕೊಳ್ತೀರಾ ನೀವು, ನಿಮ್ಮ ಶ್ರೀಮತಿಯವರು ಅಥವಾ ನಿಮ್ಮಲ್ಲಿರೋ ಮಕ್ಕಳು ಕೆಲಸಗಳಲ್ಲಿ? ಮಗಲ ಬರ್ತಾನೆ ಸರ್ ಇದ್ದಾಗ, ಅವರೆಲ್ಲ ಓದ್ತಾ ಇದಾರೆ ಸರ್, ಮಿಸ್ಸಸ್ ಟೀಚರ್ ಇದ್ದಾಗ ಹೆಲ್ಪ್ ಮಾಡ್ತಾರೆ. ನೀವ್ ಹೆಂಗೆ ಭಾಗಿ ಆಗ್ತೀರಿ? ನಾ ಇರ್ತೀನಿ ಸರ್ ಬೆಳಿಗ್ಗೆ ಸಾಯಂಕಾಲ ಲೇಬರ್ ನೋಡ್ಕೊಳ್ತೀನಿ ಅಲ್ವಾ. ನೀವು ಸಹ ಎಲ್ಲದನ್ನ ನೋಡ್ಕೊಂಡು ಕಾರ್ಮಿಕರನ್ನ ಉಪಯೋಗಿಸ್ಕೊಂಡು ನಿರ್ವಹಿಸ್ಕೊಂಡು ಹೋಗ್ತಾ ಇದೀರಿ. ಈಗ ಹಂದಿಗಳನ್ನ ಮಾಂಸಕ್ಕಾಗಿ ಬೇರೆಯವ್ರಿಗೇನು ಕೊಡೋ ಸಂದರ್ಭ ಬರೋದಿಲ್ಲ, ನಿಮ್ದಾದ ಔಟ್ಲೆಟ್ ಇದೆ, ಬಂದ್ರು ಕೊಡ್ತೀರಿ ಅಲ್ವಾ? ಹೌದು ಕೊಡ್ತೀನಿ. ಈಗ ನೀವು ಸಾಕಿರೋ ಸ್ಥಳದಲ್ಲೇ ಬಂದು ಕೇಳಿದ್ರು ಕೊಡುವ ವ್ಯವಸ್ಥೆ ಮಾಡ್ಕೊಂಡಿದೀರಾ? ಓಹೋ, ಸರಿನೇ ಸರಿನೇ. ಆಗಿಂದಾಗ ಅಲ್ಲಿನೂ ಮಾರಾಟ ಆಗುತ್ತೆ. ಮತ್ತೆ ಗೋಣಿಕೊಪ್ಪದಲ್ಲಿ ಮಾಡಿದ್ರೆ ವಿರಾಜಪೇಟೆಯಲ್ಲಿ ಮಾಡಿದ್ರೆ? ಗೋಣಿಕೊಪ್ಪದಲ್ಲಿ ಸರ್. ಗೋಣಿಕೊಪ್ಪದಲ್ಲಿನೂ ಮಾರಾಟ ಆಗ್ಲಿಕ್ಕೆ ತೊಂದ್ರೆ ಇಲ್ಲ ಅಲ್ವಾ? ಇದಕ್ಕೆಲ್ಲ ಗೂಡು ಅಥವಾ ಇನ್ನು ವ್ಯವಸ್ಥೆ ಇದನ್ನೆಲ್ಲ ಮಾಡ್ಲಿಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು? ಈಗ 450-500 ಹಂದಿ ಸಾಕ್ತಾ ಇದೀರಲ್ಲ? ಪಾರ್ಟ್ ಬೈ ಪಾರ್ಟ್ ಮಾಡಿದ್ವಿ ಸರ್ ಎಲ್ಲ, ಒಂದೇ ಸತಿಗೆ ಮಾಡಿಲ್ಲ. 30 ಲಕ್ಷ ಆಗಿದೆ. ನೀವು ಸ್ವಂತ ದುಡಿದು ಮತ್ತೆ ಬ್ಯಾಂಕ್ ಸಾಲ ಏನಾದ್ರೂ ಮಾಡ್ಕೊಂಡ್ರೆ ಹೇಗೆ? ಬ್ಯಾಂಕ್ ಸಾಲ ಮಾಡಿದೆ ಸರ್ PLD ಬ್ಯಾಂಕ್ ಇಂದ. ಒಂದು 10 ಲಕ್ಷ ತೆಗೆದಿದೆ. ನಿಧಾನಕ್ಕೆ ತೀರಿಸ್ತಾ? ಅದೆಲ್ಲ ತೀರಿಸಿದೀನಿ ಸರ್. ಓಹೋ, ಕೆಲವೊಬ್ರು 10, 20, 50, 100 ಸಾಕ ಕಷ್ಟ ಅಂತ ಹೇಳ್ತಾರೆ. ನೀವು 450-500 ಹಂದಿಗಳನ್ನ ಸಾಕುವಾಗ ಏನ್ ತಾಪತ್ರಯಗಳು ಎದುರಾಗಿಲ್ವಾ? ತಾಪತ್ರೆ ಇಲ್ಲ ಸರ್, ಲೇಬರ್ ಪ್ರಾಬ್ಲಮ್ ಒಂದೇ ತಾಪತ್ರೆ ಸರ್, ಬೇರೆ ಏನಿಲ್ಲ. ಹೋಲ್ಡಿಂಗ್ ಕೆಪಾಸಿಟಿ ಬೇಕು ಸರ್. ಫುಡ್ ನನಗೆ ಮಂತ್ಲಿ 1.5 ಲಕ್ಷ ಇದೇ ಬೇಕಾಗಿತ್ತು ಸರ್. ಅದೇ ವ್ಯತ್ಯಾಸ ಆದ್ರೂ ಅದನ್ನ ನಿಭಾಯಿಸ್ಲಿಕ್ಕೆ ಸಿದ್ಧರಿರ್ಬೇಕು. ಮತ್ತೆ ನೀವ್ ಹೇಳ್ದಂಗೆ 2-3 ಆಳುಗಳು ಯಾವಾಗ್ಲೂ ಬೇಕೇ ಬೇಕು ಅಲ್ವಾ? ಅವ್ರೇನಾದ್ರು ವಿಶೇಷವಾಗಿ ತೋಟದ ಕಾರ್ಮಿಕರಂತೆ ಸಂಬಳ ತಗೊಂತಾರ ಅಥವಾ ಅವ್ರಿಗಿಂತ ಹೆಚ್ಚು ಕೇಳ್ತಾರ? ಹೆಚ್ಚು ಕೊಡ್ತೀನಿ ಸರ್, 500 ರೂಪೀಸ್ ಕೊಡ್ತೀನಿ ಸರ್. ಅವ್ರಿಲ್ಲ ಅಂದ್ರೆ ನಮ್ಮ ತೋಟದ ಕಾರ್ಮಿಕರು ಅದಕ್ಕೆ ಸೇರ್ಕೊಳ್ತಾರೆ, ರಜಾ ಮಾಡಿದ್ವಿ. ಓ ಸರಿನೇ, ತೋಟದಲ್ಲಿ ಕೆಲಸ ಮಾಡೋರು ಸಹ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಲ್ವಾ? ಹೌದು ಸರ್, ತಿಳ್ಕೊಳ್ಳಿಕ್ಕೆ ಏನಿಲ್ಲ ಸರ್, ಬರೀ ಫುಡ್ ಹಾಕೋದು ಕ್ಲೀನಿಂಗ್ ಅಷ್ಟೇ ಅಷ್ಟೇ. ಮತ್ತೆ ಮೆಡಿಸಿನ್ ಅದು ಇದೆಲ್ಲ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಸರ್, ಮರಿಗಳು. ಅದು ಮರಿ ಹಾಕದಾಗೆ ಕಲ್ಲು ಕಟ್ ಮಾಡ್ಬೇಕು, ಮತ್ತೆ ಲೂಸ್ ಮೋಷನ್, ವರ್ಮ್ಸ್ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಅದು ಕಾರ್ಮಿಕರಿಗೂ ಗೊತ್ತಾಗಿದೆ ಅಲ್ವಾ? ಗೊತ್ತಿದೆ. ಈಗ ಯಾರ್ಕ್ಷೇರು, ಡೂರ್ಯಾಕ್ ಈ ತಳಿಯಲ್ಲಿ ಯಾವ್ದು ಹೆಚ್ಚು ಮರಿಗಳನ್ನ ಹಾಕುತ್ತೆ? 7-8 ಮರಿ ಅವರೇಜ್ ಬರ್ತದೆ ಸರ್ ನನಗೆಲ್ಲ ಸೇರಿದ್ರೆ. ಹೌದಾ? ಹಂದಿಲಿ. ಓಹೋಹೋ, ಒಂದೇ ಸಾರಿಗೆ ಮರಿಗಳು ಹೊರಗಡೆ ಬರ್ತಾವ ಅಥವಾ 2-2, 3-3 ಬಂದು ಒಂದಿನ ಒಂದೊಂದೇ ಬರೋದು ಸರ್? ಅದು ಅರ್ಧ 1 ಗಂಟೆ ಆಗ್ತದೆ ಸರ್. ಅರ್ಧ 1 ಗಂಟೆಲಿ ಎಲ್ಲವೂ ಬಂದ್ಬಿಡ್ತಾವ? ಹೌದು ಬರುತ್ತೆ. ಒಂದೊಂದ ಹೊರಗಡೆ ಬರ್ತಾವಲ್ವಾ? ಹೌದು. ಆಗ ಸ್ವಲ್ಪ ನೋಡ್ಕೋಬೇಕು. ಅದೇನಾದ್ರೂ ಅಪ್ಪಿ ತಪ್ಪಿ ತುಳಿಯೋದು ಆಗಿರುತ್ತೆ ಸರ್, ಅದು ಮಲಗ್ಬಿಡುತ್ತೆ ಮರಿ ಮೇಲೆ. 2 ದಿವಸ ಸ್ವಲ್ಪ ನೋಡ್ಕೋಬೇಕು. ಈಗ ಹಾಕಿದ ತಕ್ಷಣ ಆ ತಾಯಿಗೆ ಮತ್ತು ಮರಿಗಳಿಗೆ ಏನ್ ಕೆಲಸ ಮಾಡ್ತೀರಿ? ಆರೈಕೆ ಮಾಡೋದು? ಸ್ವಲ್ಪ ಕ್ಲೀನ್ ಮಾಡ್ಬೇಕು ಸರ್, ಅದು ಹಸಿ ಇರುತ್ತಲ್ಲ, ಅದನ್ನ ಕ್ಲೀನ್ ಮಾಡಿಸಿ ಹಾಲು ಕುಡಿಸ್ಲಿಕ್ಕೆ ಬಿಡ್ತೀವಿ ಸರ್. ಬಿಸಿ ನೀರಿನಲ್ಲಿ ಶುಚಿ ಮಾಡ್ತೀರಾ ಹಂದಿನ ಅಥವಾ ತಣ್ಣೀರ್ನಲ್ಲೇ ಮಾಡ್ತೀರಾ? ಬಟ್ಟೆಯಲ್ಲಿ ಸರ್. ಬಟ್ಟೆಯಲ್ಲಿ? ಹಾಲು ಮರಿ ಹೊರಗಡೆ ಬಂದ ತಕ್ಷಣ ಕೊಡ್ತೀರಾ ಹೇಗೆ? ಇಲ್ಲ, ತಕ್ಷಣ ಕುಡಿತದೆ, ಅವರೇ ಹೋಗಿ ಕುಡ್ಕೊಳ್ತಾರೆ ಸರ್. ನೋಡಿ, ಅಮ್ಮನ್ ಎಲ್ಲಿದೆ ಅಂತ ಅನ್ಕೊಂಡು ತಿಳ್ಕೊಂಡು ಅಲ್ಲೇ ಹೋಗಿ ಬಾಯಿ ಹಾಕ್ಬಿಡ್ತವೆ. ಅಂದ್ರೆ ಅವು ಎಷ್ಟು ಕುಡಿತಾವ ಅಷ್ಟುವರೆಗೂ ಬಿಡ್ತೀರಾ ಅಥವಾ ನೋಡಿ ಪ್ರತ್ಯೇಕ ಮಾಡೋದಿಲ್ಲ ಸರ್, ಜೊತೆಲೇ ಇರ್ತದೆ ಸರ್. ಸರಿನೇ ಸರಿನೇ, ಬೇರೆ ಮಾಡೋದಿಲ್ಲ. ಮೊದ್ಲು ಮಾಡ್ತಾ ಇದ್ವಿ ಸರ್, ಆಗ ಸುಮಾರು ಸಾಯೋದು ಅದೆಲ್ಲ ಇತ್ತು, ಈಗ ನಾವು ಅದೇನು ಮಾಡೋದಿಲ್ಲ ಸರ್, ಜೊತೆಲೇ ಬಿಟ್ಬಿಡ್ತೀವಿ. ನಿಮ್ಮಲ್ಲೆಲ್ಲ ಡೂರ್ಯಾಕ್ ಮತ್ತೆ ಯಾರ್ಕ್ಷೇರ್ ಒಂದೇ ರೀತಿಯಲ್ಲಿ ಮರಿಗಳನ್ನ ಹಾಕೋದು ಅಥವಾ ಗಬ್ಬಕ್ ಬರೋದು ಅಥವಾ ಬೆಳವಣಿಗೆ ಆಗೋದು ಕಾಣಿಸ್ತಾ ಇದೆ ಅಲ್ವಾ? ಎಷ್ಟು ತಿಂಗಳಿಗೊಂದ್ಸರಿ ಮರಿಗಳನ್ನ ಹಾಕ್ತಾವ ನಿಮ್ಮಲ್ಲಿ? ಅದು ವರ್ಷಕ್ಕೆ 2 ಸತಿ ಆಗುತ್ತೆ ಸರ್. ಆದ್ರೆ ತಾಯಿಗಳೆಲ್ಲ ವೀಕ್ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಲೇಟ್ ಮಾಡ್ತೀವಿ. ಓಹೋ, ವರ್ಷಕ್ಕೊಂದ್ಸಾರಿ ಅನ್ನೋ ತರ ಮಾಡ್ತೀರಾ ಅಥವಾ 2 ವರ್ಷದಲ್ಲಿ 3 ಸಾರಿ ಮಾಡಿಸ್ತೀರಾ? ಅವರು ವೀಕ್ ಆಗ್ಬಿಡುತ್ತೆ ಸರ್. ಈಗ ಒಂದು ಸಾರಿ ಮರಿ ಹಾಕಿದ ಮೇಲೆ ಇನ್ನೊಂದ್ ಸಾರಿ ಮರಿ ಹಾಕಿಸಿ ಮಾರಾಟ ಮಾಡ್ತೀರಾ ಅಥವಾ ಒಂದೇ ಸಾರಿ ಮರಿ ಹಾಕಿಸಿ ಆಮೇಲೆ ಮಾಂಸಕ್ಕೆ ಇಟ್ಕೊಳ್ತೀನಿ ಸರ್? ಒಂದ್ 2-3 ಸತಿ ಮಾಡಿಸ್ತೀನಿ ಸರ್. ಓಹೋ, ಸರಿನೇ. ಬ್ರೀಡಿಂಗ್ ಬೇರೆ ಇಟ್ಟಿದ್ದೀನಿ ಸರ್. 2-3 ಸತಿ ಆಗುತ್ತೆ. ಓಹೋ, 2-3 ಸಾರಿ ಮರಿ ಹಾಕೋ ತನಕ ಇಟ್ಕೊಂಡು ಆಮೇಲೆ ಆ ತಾಯಿಯನ್ನ ಮಾಂಸಕ್ಕಾಗಿ ಮಾರಾಟ ಮಾಡ್ಬಿಡ್ತೀರಿ ಅಲ್ವಾ? ದೊಡ್ಡದಾಗ್ಬಿಡುತ್ತೆ, ದೊಡ್ಡದಾದ್ರೆ ಅಷ್ಟು ಇದಾಗುದಿಲ್ಲ ಸರ್, ಹಿಟ್ ಜಾಸ್ತಿ ಆಗ್ಬಿಡುತ್ತೆ. ಸರಿನೇ. ಈಗ ಮರಿಗಳಿಗಾಗಿ ಪ್ರತ್ಯೇಕ ಹಂದಿಗಳನ್ನ ಇಟ್ಕೊಳ್ತೀರಿ, ಮಾಂಸಕ್ಕಾಗಿ ಆದ್ರೆ? ಮಾಂಸಕ್ಕಾಗಿನೇ ಬೇರೆ ಸರ್, ವರ್ಷಕ್ಕೊಂದ್ಸರಿ ಕಟ್ ಮಾಡ್ಬೇಕು. ಅಂದ್ರೆ ಒಂದ್ಸರಿ ಮರಿ ಹಾಕಿದ್ಮೇಲೆ ಕಟ್ ಮಾಡ್ತೀರಾ ಅಥವಾ ಮರಿ ಹಾಕೋದ್ಕಿಂತ ಮರಿ ಹಾಕ್ಸೋದಿಲ್ಲ ಸರ್ ಅದಕ್ಕೆ? ಓ, ಮರಿ ಹಾಕ್ಸೋದಿಲ್ವಾ? ಅದನ್ನೇ ಬೇರೆ ಬಿಟ್ಟಿರ್ತೀನಿ. ಓಹೋ, ಒಂದು 60-70 ಅಂದಿಗೆ ಮಾತ್ರ ಇದ್ ಮಾಡ್ತದೆ. ಓಹೋ, ಬಾಕಿ ಹಾಗೆ ಇದಾಗ್ತದೆ. ಓಹೋ, ಅವು ಬೆದಿಗ್ ಬಂದ್ರು ಗಂಡಿನ ಜೊತೆಗೆ ಸೇರ್ಲಿಕ್ಕೆ ಬಿಡಲ್ವಾ? ಬಿಡಲ್ಲ ಸರ್, ಸಪರೇಟ್ ಸಪರೇಟ್ ರೂಮ್ಸ್ ಇದೆ ಸರ್. 10x15. ಸರಿನೇ ಸರಿನೇ, ಅದರಲ್ಲಿ 15-15 ಮರಿ ಬಿಡ್ತೀನಿ ಸರ್. ಸರಿ ಸರಿ ಸರಿ, ದೊಡ್ಡದಾದಾಗ ಕಮ್ಮಿ ಮಾಡ್ತೀನಿ, ಸಣ್ಣದಿದ್ದಾಗ 15 ಬಿಡ್ಬೋದು. ಸರಿನೇ ಸರಿನೇ. ಎಷ್ಟು ಬೀಜದ ಹಂದಿಗಳನ್ನ ಇಟ್ಕೊಂಡಿರ್ತೀರಿ? ಒಂದು 10 ಇದೆ ಸರ್. ಓಹೋ, ಸರಿನೇ. ಯಾರ್ಕ್ ಶೇರ್ ಮತ್ತು ಡ್ಯೂರಾಕ್ ಎರಡೂ ತಳಿಗಳದ್ದು ಇಟ್ಕೊಂಡಿರ್ತೀರಾ? ಈಗ ಗಂಡು ಹಂದಿಗಳಿದಾವಲ್ಲ, ಅವುಗಳಿಗೆ ಏನಾದ್ರೂ ಪ್ರತ್ಯೇಕವಾದ ಆಹಾರ ಆರೈಕೆ ಬೇಕಾ? ಅದೇನಿಲ್ಲ ಸರ್, ಫುಡ್ ಕಮ್ಮಿ ಮಾಡೋದಿಲ್ಲ ಸರ್, ಒಳ್ಳೆ ಫುಡ್ ಕೊಡ್ತೀನಿ. ಅಲ್ಲ, ಕೆಲವೊಬ್ರು ಈ ಹಸುಗಳಲ್ಲಿ ಹೋರಿಗಳನ್ನ ಸಾಕುವಾಗ ಅದಕ್ಕೆ ವಿಶೇಷವಾದ ಕಾಳಜಿ ತೋರಿಸ್ತಾರೆ. ಹಾಗೇನಿಲ್ಲ ಸರ್, ನಾನು 2 ಸತಿ ಫುಲ್ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ. ಸರಿನೇ ಸರಿನೇ. ಬ್ಯಾಂಕ್ ನಿಂದ ಸಾಲ ತೆಗೆದುಕೊಂಡಿದ್ರು, ನಿಮ್ಮ ಕೈಯಿಂದ ದುಡ್ಡು ಹಾಕಿದ್ರು, ಸಣ್ಣ ಸಣ್ಣ ವ್ಯತ್ಯಾಸ ಆಗಿದ್ರು, ಹಂದಿ ಸಾಕಾಣಿಕೆಯಲ್ಲಿ ತೀರಾ ಸಮಸ್ಯೆಯಿಂದ ನೀವು ಸಾಕ್ತಾ ಇಲ್ಲ, ತಕ್ಕ ಮಟ್ಟಿಗೆ ನಿಮಗೆ ವರಮಾನನೂ ಬಂದಿದೆ, ಬೆಳವಣಿಗೆನೂ ಆಗ್ತಾ ಇದ್ರಿ ಅಲ್ವಾ? ಒಂದೇ ಸತಿಗೆ ಇಲ್ಲ ಸರ್, ಈಗ ನಾನು 4 ವರ್ಷ ಆಯ್ತು. ಈಗ ಸ್ವಲ್ಪ ರಿಟರ್ನ್ಸ್ ಕಾಣ್ತಾ ಇದ್ದೀನಿ ಸರ್. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಣ್ತೀರಿ? ಇಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಆಯ್ತು. ಅದೇ 60 ಹಂದಿಗಳಿಂದ ಈಗ 1500 ಹಂದಿಗಳಿಗೆ ಬಂದಿದ್ದಾರೆ, ಒಂದು ಒಳ್ಳೆ ಬೆಳವಣಿಗೆನೆ. ಅದೇ ಅದಕ್ಕಾದ ಇನ್ವೆಸ್ಟ್ಮೆಂಟ್ ಅಥವಾ ಬಂಡವಾಳ ಇದೆಯಲ್ಲ, ಅದು ಮತ್ತೆ ಇನ್ನು ಬೇರೆ ಬೇರೆ ಖರ್ಚುಗಳೆಲ್ಲ ಇದಾವಲ್ಲ, ವೆಹಿಕಲ್ ಅದು ನೋಡಿ, ಈಗ ಆಹಾರ ತರಲಿಕ್ಕಾಗಿ ಒಂದು ಜೀಪ್ ತರ ಇಟ್ಕೊಂಡಿರ್ಬೇಕು ತಾವು ಅಲ್ವಾ? ವ್ಯಾನ್ ಇದೆ ಸರ್. ಓಹೋ, ಸರಿನೇ. ಇನ್ನು ಹಂದಿಗಳ ಸಾಕಾಣಿಕೆಯನ್ನು ಹೆಚ್ಚಿಗೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಥವಾ ಇಷ್ಟೇ ಸಾಕು ಇದರಲ್ಲೇ ಒಂದು ಅಚ್ಚುಕಟ್ಟು ಮಾಡ್ಬೇಕು ಸರ್? ನಂದು ಈಗ ಔಟ್ಲೆಟ್ ಗೆ ಡೈಲಿ ಒಂದೊಂದ್ ದಿನ ನಮ್ಮಲ್ಲೇ ಕಡಿಯುವಾಗೆ ಪ್ರಾಜೆಕ್ಟ್ ಇದೆ ಸರ್. ಹೊರಗಡೆ ತರದೆ ನಮ್ದೇ ಫ್ರೆಶ್ ಫಾರ್ಮ್ ಪರ್ಕ್ ಕೊಡುವ. ಸರಿನೇ, ಆದ್ರೆ ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಆಲೋಚನೆ ಇದೆ? ಹೌದು. ಕಷ್ಟ ಅಂತ ಅನ್ಕೋಬಾರ್ದು ಅಲ್ವಾ? ಅನುಭವ ಆದಂಗಲ್ಲ ನಿಮಗೆ, ಇನ್ನಷ್ಟು ಒಂಥರ ಗಟ್ಟಿತನ ಬರುತ್ತೆ, ಹಿಡಿತ ಸಿಗುತ್ತಲ್ವಾ? ಆಗ್ತದೆ ಸರ್, ಚೆನ್ನಾಗಿ ಮಾಡಿದ್ರೆ. ಅದೇ, ಆದ್ರೆ ಕಾಳಜಿ ಬೇಕು, ಎಚ್ಚರಿಕೆ ಬೇಕು. ಕೆಲವೊಬ್ಬರಂತೂ ತುಂಬಾ ತೊಂದರೆ ಅನುಭವಿಸ್ಬಿಟ್ಟಿದಾರೆ ಅಲ್ವಾ? ತೊಂದ್ರೆ ಅಂದ್ರೆ ವ್ಯಾಕ್ಸಿನ್ಸ್ ಇರ್ಲಿಲ್ಲ ಸರ್, ಈಗ ಸ್ವೈನ್ ಫ್ಲೂ ವ್ಯಾಕ್ಸಿನ್ ಬಂದಿದೆ ಸರ್. 6 ಮಂತ್ಸ್ ಒಂದ್ ಸತಿ ಕೊಡ್ಬೇಕು ಸರ್. ಅದರಿಂದ ಒಂದೇ ಸತಿಗೆ ಸಾಯೋದು ಚಾನ್ಸಸ್ ಇದೆ ಸರ್. ಲಸಿಕೆನ ನೀವು ತಂದು ನೀವೇ ಕೊಡ್ತೀರಾ ಅಥವಾ ವೈದ್ಯರನ್ನ ಕರೆಸ್ತೀರಾ? ಡಾಕ್ಟರ್ ಬರ್ತಾರೆ ಸರ್, ನಮ್ಮಲ್ಲಿ ಶಾಂತೇಶ್ ಕುಮಾರ್ ಅಂತ ಡಾಕ್ಟರ್ ಇದ್ದಾರೆ. ಅದಲ್ದಲ್ಲ ಮತ್ತಿನೇನ್ ಸಮಸ್ಯೆ ಬರುತ್ತಾ ಆರೋಗ್ಯದ ತೊಂದರೆ? ಆರೋಗ್ಯ ಏನಿಲ್ಲ ಸರ್, ಇದು ಫುಟ್ ಅಂಡ್ ಮೌತ್ ಇಂಜೆಕ್ಷನ್ ಕೊಡ್ತೀನಿ ಸರ್ ವರ್ಷಕ್ಕೊಂದ್ಸತಿ, ಮತ್ತೆ ವರ್ಮ್ಸ್ ಮತ್ತೆ ಮಿನರಲ್ ಮಿಕ್ಸ್ಚರ್ ಅದೆಲ್ಲ ಕೊಡ್ತೀನಿ ಸರ್, ಕ್ಯಾಲ್ಸಿಯಂ ಪ್ರಾಣಿಕೆಲ್ಲ. ವರ್ಷವಿಡೀ ಕೆಲಸ ಇರುತ್ತಲ್ವಾ ಹಂದಿ ಸಾಕಾಣಿಕೆಯಲ್ಲಿ? ಇರುತ್ತೆ ಸರ್. ಹೌದು, ಮಳೆಗಾಲ ಚಳಿಗಾಲ ಬೇಸಿಗೆ ಅನ್ನೋದೇನಿಲ್ಲ. ಏನಿಲ್ಲ ಸರ್. ಹೌದು, ಮತ್ತೆ ಮಾಂಸಕ್ಕೂ ವರ್ಷವಿಡೀ ಬೇಡಿಕೆ ಇರುತ್ತಲ್ವಾ? ಬೇಡಿಕೆ ಇರುತ್ತೆ ಸರ್, ಒಳ್ಳೆ ಬೇಡಿಕೆ ಇದೆ ಸರ್. ವರ್ಷದ ಕೇರಳ ಎಲ್ಲ ಕೊಡ್ತಾ ಇದೆ ಸರ್. ಹೌದ್ರಾ? ಕಮ್ಮಿಲಿ ತಗೊಂಡು ಹೋಗ್ತಾರೆ, ಮಾರ್ಕೆಟಿಂಗ್ ತೊಂದ್ರೆ ಇಲ್ಲ, ಕಮ್ಮಿಲಿ ಹೋಗ್ತಾ ಇತ್ತು ಅಷ್ಟೇ. ವರ್ಷದ ಎಲ್ಲಾ ದಿನಗಳಲ್ಲೂ ಜನ ತಿಂತಾರೆ ಅಲ್ವಾ? ಹೌದು ಸರ್, ಕೇರಳ ಜಾಸ್ತಿ ಸರ್ ಕನ್ಸ್ಯೂಮ್. ಓಹೋ, ಈಗ ಕೇರಳಕ್ಕೆ ನೀವು ಕಳಿಸ್ತಾ ಇಲ್ಲ, ಇಲ್ಲ ಸ್ಥಳೀಯವಾಗಿ ಮಾರಾಟ ಆಗುತ್ತೆ? ಈಗ ಇಲ್ಲೇ ಮಾಡ್ತಿದ್ದೀನಿ. ಹೋದ ವರ್ಷ ಆಚೆ ವರ್ಷ ಬೆಲೆ ಏನಿತ್ತು, ಈ ವರ್ಷ ಏನು ಬೆಲೆಯಲ್ಲಿ ಮಾರಾಟ ಆಗ್ತಾ ಇದೆ ಮಾಂಸ? 240 ಮಾರ್ತಾ ಇದ್ದೀನಿ ಸರ್ ಔಟ್ಲೆಟ್ ಅಲ್ಲಿ. ಓಹೋ, ನೀವು 4 ವರ್ಷದ ಹಿಂದೆ ಶುರು ಮಾಡಿದಾಗ ಏನ್ ಬೆಲೆ ಇತ್ತು? ಆಗ 200 ಇತ್ತು ಸರ್. ಓಹೋ, ಮದುವೆ ಅಲ್ಲಿ ಇಲ್ಲಿಗೆ 180 ಎಲ್ಲ ಕೊಡ್ತಾ ಇದೆ. ಸರಿನೇ. ಈ ನಾಟಿ ಹಂದಿಗಳು ಹೊರಗಡೆಯಿಂದ ಬರ್ತವೆ, ಅದರ ಮಾಂಸವನ್ನು ಸೇವನೆ ಮಾಡೋದಿದೆ, ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅನಿಸ್ತದೆ ತಾವು ನೋಡಿದಂತೆ? ಸಣ್ಣ ಸಣ್ಣ ಹಂದಿಗಳು ಸರ್, ಅದೆಲ್ಲ ಆಂಧ್ರದಿಂದ ಬರುತ್ತೆ. ಆಂಧ್ರ ಅಥವಾ ಪಕ್ಕದ ಜಿಲ್ಲೆಗಳಿಂದ ಎಲ್ಲಿಂದ ತಗೊಂಡ್ ಬರ್ತಾರೆ? ಮೈಸೂರು ಮಂದಿ ಎಲ್ಲ ಒಳ್ಳೆ ಒಳ್ಳೆ ಫಾರ್ಮ್ಸ್ ಇದೆ ಸರ್, ಚೆನ್ನಾಗಿ ಸಾಕಿದಾರೆ ಅಲ್ಲಿ. ಓಹೋ, ಎನ್ನಲ್ಲಿಂದ ಸುಮಾರು ಮರಿಗಳು ತಗೊಂಡ್ ಹೋಗ್ತಾರೆ ಸರ್ ಅವರು. ಈಗ ನಾಟಿ ಹಂದಿಗಳು ಅಥವಾ ಕಾಡು ಹಂದಿಗಳ ಮಾಂಸಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ, ರುಚಿ ಅಲ್ವಾ? ಒಳ್ಳೆ ರುಚಿ ಇರುತ್ತೆ, ಚೆನ್ನಾಗಿರುತ್ತೆ. ಇದು ರುಚಿ ಇರುತ್ತೆ, ಅದು ರುಚಿ ಇರುತ್ತೆ, ಎರಡು ಒಂದೇ ಸರ್. ಎರಡು ತುಂಬಾ ಏನು ವ್ಯತ್ಯಾಸ ಅನ್ಸಲ್ಲ, ಆದ್ರೂ ಕೆಲವೊಬ್ರು ಅದೇ ಬೇಕು ಇದೇ ಬೇಕು ಅಂತ. ಸರಿನೇ, ಒಳ್ಳೆ ಧೈರ್ಯದಿಂದ ಸಾಗಿದಿರಿ, 60 ಹಂದಿಗಳಿಂದ ಈಗ 500 ಹಂದಿಗಳಿಗೆ ತಲುಪಿದಿರಿ. ಹೊರೆ ಅಂತ ಅನಿಸ್ತಾ ಇಲ್ಲ, ಆ ಮಾತುಗಳು ನಿಮ್ಮ ಈ ಒಂದು ಸಂದರ್ಶನದಲ್ಲಿ ಕೇಳ್ತಾ ಇಲ್ಲ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ 500 ಯಾಕೆ, 1000 ಸಾಕ್ಬೋದಾ? ಸಾಕ್ಬೋದು ಸರ್, ಅದೇ ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್. ಅದೇ, ಗಟ್ಟಿ ಮನಸ್ಸು ಮಾಡ್ಕೊಂಡು ಮುನ್ನುಗ್ಗಿದ್ರೆ ಎಚ್ಚರಿಕೆಯಿಂದ ದುಡ್ಡನ್ನು ಪಡಿಬಹುದು ವಾಪಸ್ಸು ಅಲ್ವಾ? ಹೌದು. ಎಲ್ಲಿ ಸೋಲ್ತಾರೆ ಹೇಳಿ, ಕೆಲವೊಬ್ರು 10-20-50-100 ಹಂದಿಗಳಿಗೆ ಸುಸ್ತಾಗಿ ಹೋಗಿದ್ದಾರೆ. ಅದೇ ಸರ್, ಈ ಸ್ವೈನ್ ಫೀವರ್ ಅದೆಲ್ಲ ಬಂದ್ರೆ ಒಂದೇ ಸತಿಗೆ ಎಲ್ಲ ತಪ್ಪಾಗುತ್ತೆ ಸರ್. ಮತ್ತೆ ಫುಡ್, ಈ ಕೊರೋನಾ ಬಂದು ಹೋಟೆಲ್ ಫುಡ್ ಅದೆಲ್ಲ ಸಿಕ್ತಿರ್ಲಿಲ್ಲ ಸರ್ ತುಂಬಾ ಜನರಿಗೆ, ಅದೊಂದು. ಅಷ್ಟೇ ಸರ್, ಮತ್ತೆ ಮಾರ್ಕೆಟಿಂಗ್. ಈಗ ಹೋಟೆಲ್ ಅಥವಾ ಹಾಸ್ಟೆಲ್, ಕಲ್ಯಾಣ ಮಂಟಪದ್ದು ಇದೆಲ್ಲ ಅಲ್ಲಿ ಸಿಗುವ ಉಳಿದ ಆಹಾರವೇ ಬೇಕೇ ಬೇಕು ಅಂತ ಇದೆಯಾ, ಅಥವಾ ಅದಿಲ್ದಲ್ಲೇ ಸಾಕ್ಬೋದಾ? ಅದು ಚೀಪ್ ಆಗ್ತದೆ ಸರ್ ಹೊರಗಡೆಯಿಂದ ತಂದ್ರೆ. ಹಾಗೆ ನಾವು ಬೆಳೆಸಿ ಮಾಡೋದು ಕಾಸ್ಟ್ಲಿ ಅಲ್ವಾ? ಈಗ ಹೋಟೆಲ್ ಇಂದ ಹಾಸ್ಟೆಲ್ ಇಂದ ನೀವು ತಗೊಂಡ್ಬರ್ತೀರಲ್ಲ, ಅವ್ರಿಗೇನಾದ್ರೂ ವಾಪಸ್ ಇಂತಿಷ್ಟು ಹಣದ ರೂಪದಲ್ಲಿ ಅಥವಾ ಇನ್ನೊಂದು ರೂಪದಲ್ಲಿ ಕೊಡ್ತೀರಾ ಹೇಗೆ? ಹಾಗೇನಿಲ್ಲ ಸರ್. ಅವ್ರು ಬಿಸಾಕ ಬದಲಾಗಿ ನೀವ್ ಎತ್ಕೊಂಡ್ ಬರ್ತೀರಿ? ಹೌದು. ಮತ್ತೆ ಅದನ್ನ ತಂದು ಬೇಯಿಸೋದು ಅಥವಾ ಕಾಯಿಸೋದು ಮಾಡಿ ಕೊಡ್ತೀರಾ? ಹಾಗೇನು ಮಾಡ್ತಾ ಇಲ್ಲ ಸರ್, ಆದ್ರೆ ಮಾಡಿದ್ರೆ ಒಳ್ಳೇದು ಸರ್ ಡಾಕ್ಟರ್ ಪ್ರಕಾರ. ಓಹೋ, ಇವತ್ತು ತಂದಿದ್ದು ಇವತ್ತೇ ಕೊಟ್ಬಿಡ್ತೀರಾ? ಹಾಗೆ ಬೇಸಿದಾನಿಲ್ಲ, ಸಾಯಂಕಾಲ ಬರುತ್ತೆ ಸರ್. ಬೆಳಿಗ್ಗೆ ಕೊಡ್ತೀವಿ. ಓಹೋ, ಸಾಯಂಕಾಲ ತಂದು ಬೆಳಿಗ್ಗೆ ಕೊಟ್ಟರು ಏನು ತೊಂದ್ರೆ ಇಲ್ಲ? ಏನಿಲ್ಲ ಸರ್. ಏನು ಅನಿಸ್ತಾ ಇಲ್ಲ ಅಲ್ವಾ? ಏನಿಲ್ಲ. ಕಾಫಿ ಕೃಷಿಯನ್ನು ನೋಡ್ಕೊಂಡು ಈ ಕಡೆ ಹಂದಿ ಸಾಕಾಣಿಕೆಯನ್ನು ನೆಚ್ಚಿಕೊಂಡು ಜೀವನ ಮಾಡ್ತಾ ಇದ್ರಿ, ಪರವಾಗಿಲ್ಲ ಅಲ್ವಾ? ನಿಮ್ಗಿರುವ ಆಸಕ್ತಿ ಮೆಚ್ಚತಕ್ಕಂಥದ್ದು, ಮತ್ತೆ ವರ್ಷ ವರ್ಷಕ್ಕೂ ವಿಸ್ತರಿಸಿಕೊಂಡು ಹೋಗ್ತಾ ಇದ್ರಿ, ಒಳ್ಳೆ ಅನುಭವಗಳನ್ನ ಮೈಗೂಡಿಸಿಕೊಂಡಿದ್ರಿ, ಬಂದವರಿಗೆ ಹೇಳ್ತಾ ಇದ್ರಿ, ಮರಿಗಳನ್ನು ಅನೇಕರು ಕೊಟ್ಟಿದ್ದೀರಿ ಅಲ್ವಾ? ಖುಷಿ ಆಯ್ತು. ವಿಸ್ತಾರವಾದ ಒಂದು ವ್ಯವಸ್ಥೆಯಲ್ಲಿ ನೀವು ಹಂದಿಗಳನ್ನ ಸಾಕ್ತಾ ಅನುಭವಗಳನ್ನ ವಿಚಾರಗಳನ್ನ ಹಂಚಿಕೊಂಡ್ರಿ ಪೊನ್ನಪ್ಪನವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಕೇಳುಗರೆ, ಇದುವರೆಗೆ ಪೊನ್ನಂಪೇಟೆ ತಾಲೂಕು ಅತ್ತೂರು ಗ್ರಾಮದ ವಾಟೇರಿರ ಪೊನ್ನಪ್ಪ ಅವರ ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 944 844 0910. 944 844 0910. ರೈತ ಬಾಂಧವರೇ, ಕೇಳಿದ್ರೆ ನಿಸರ್ಗದ ಶಕ್ತಿಯುತವಾದ ಸಂಪನ್ಮೂಲಗಳನ್ನು ಗಮನಿಸಿಕೊಂಡ್ರೆ ನಾವು ಸುಖವಾಗಿ ಜೀವನ ಮಾಡಲಿಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ. ಈ ಮಣ್ಣು ನಾವು ಅಂತ್ಯ ಆಗೋ ತನಕ ಅಥವಾ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಾಳಿ ಬದುಕಲಿಕ್ಕೆ ಎಷ್ಟೊಂದು ಆಸರೆ ಕೊಟ್ಟಿದೆ ಅಲ್ವಾ? ಮಣ್ಣು ತುಂಬ ವರ್ಷಗಳಿಂದ ನಮ್ಮ ಜೀವನಕ್ಕೆ ಆಸರೆ ಕೊಟ್ಟು ನಮ್ಮನ್ನು ಬೆಳೆಸಿದೆ, ಹಾಗೆ ಏನೆಲ್ಲ ಸಂಪತ್ತನ್ನು ಸೃಷ್ಟಿ ಮಾಡಿದೆ ಅಲ್ವಾ? ನಮ್ಮ ರೈತರು ಒಂದಲ್ಲ 10 ರೀತಿಯ ಬೆಳೆಗಳನ್ನು ಈ ಮಣ್ಣಿನಲ್ಲಿ ಬೆಳ್ಕೊಳ್ಬಹುದು. ಯಾವುದೇ ಪ್ರದೇಶಕ್ಕೆ ಹೋದ್ರೂ ಅದು ಎಂತಹ ಮಣ್ಣಾದ್ರೂ ಅಲ್ಲಿ ಸ್ಥಳೀಯವಾಗಿ 10 ಅಲ್ಲ 20 ರೀತಿಯ ಬೆಳೆಗಳನ್ನು ಸಾಗುವಳಿ ಮಾಡಬಹುದು. ಮಣ್ಣು, ನೀರು, ಸೂರ್ಯ, ಗಾಳಿ, ಸೂಕ್ಷ್ಮಜೀವಿಗಳು, ಪಕ್ಷಿಗಳು, ಪ್ರಾಣಿಗಳು, ಹೀಗೆ ಹೇಳ್ತಾ ಹೋದರೆ ರೈತನಿಗೆ ತುಂಬ ಉಪಕಾರ ಮಾಡುವ ಶಕ್ತಿಯುತವಾದ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರೀತಿಪಟ್ಟು ಕಾಳಜಿಯಿಂದ ಕೃಷಿ ಕೆಲಸಗಳನ್ನು ಮಾಡ್ತಾ ಹೋದರೆ ನಮಗೆ ಸಾಕಪ್ಪ ಅನ್ನುವಷ್ಟು ಉತ್ಪನ್ನ ಲಭಿಸುತ್ತೆ, ನಾವು ಸಮೃದ್ಧಿಯಾಗಿ ಬೆಳೀತಾ ಹೋಗ್ತೀವಿ. ನಾವು ಇತಿಮಿತಿಗಳನ್ನು ಹಾಕ್ಯಂತ ಹೋದರೆ ನಮ್ಮ ಸುಖ ಬೆಳೀತಾ ಹೋಗ್ತದೆ, ಇತರರಿಗೆ ಆ ಸುಖವನ್ನು ಹಂಚಬಹುದು. ರೈತ ಬಾಂಧವರೇ, ಈಗ ಒಂದು ಹಾಡನ್ನು ಕೇಳಿ. ಈ ಭೂಮಿ, ಈ ಸೂರ್ಯ, ಈ ಗಾಳಿ, ಈ ನೀರು ಕುರಿತಂತೆ ಈ ಹಾಡನ್ನು ಕೇಳಿದರೆ ನಿಮಗೆ ಏನೆಲ್ಲ ಅರ್ಥ ಲಭಿಸುತ್ತೆ, ಹಾಗೆ ಸಂತೋಷವನ್ನು ಪಡ್ತೀರಿ. ಚಕ್ಕೇರ ಪಂಚಮ್ ತ್ಯಾಗರಾಜ್ ಅವರ ಧ್ವನಿಯಲ್ಲಿ ಈ ಮಣ್ಣು ಈ ಸೂರ್ಯ ಎಂಬ ಕೃಷಿ ಗೀತೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ.